ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ, ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಸಂಪ್ರದಾಯದ ಹಾಡುಗಳು. ಯಲ್ಲಾಪುರ ತಾಲೂಕಿನ ಬಾರೆ ಮಳವಳ್ಳಿಯ ಭಾಗೀರಥಿ ಶ್ರೀಧರ್ ಭಟ್ ಮತ್ತು ಸಂಗಡಿಗರಿಂದ ಕೇಳಿ ಸಂಪ್ರದಾಯದ ಹಾಡುಗಳು. ಗಣಪತಿಯ ಸೋಬಾನೆ ಹಾಡು. ಸತ್ಯ ಶ್ರೀ ಗಣಪತಿಗೆ ಭಕ್ತಿಯಿಂದೆರಗುವೆ, ತಪ್ಪದೆ ಮತಿಯ ಕರುಣೀಸು. ಸತ್ಯ ಶ್ರೀ ಗಣಪತಿಗೆ ಭಕ್ತಿಯಿಂದೆರಗುವೆ, ತಪ್ಪದೆ ಮತಿಯ ಕರುಣೀಸು. ತಪ್ಪದೆ ಮತಿಯ ಕರುಣೀಸೆಂದೆನು ತಲೆ, ಸತ್ಯ ಭಾಮೆಯರಕ್ಕಿ ತೊಳೆಸಿದರೆ. ತಪ್ಪದೆ ಮತಿಯ ಕರುಣೀಸೆಂದೆನು ತಲೆ, ಸತ್ಯ ಭಾಮೆಯರಕ್ಕಿ ತೊಳೆಸಿದರೆ. ತಪ್ಪದೆ ಮತಿಯ ಕರುಣೀಸು. ಸ್ವಾಮಿ ಗಣಪತಿಗೆರಗಿ ದೇವಿ ವಾಣಿಯ ಸ್ತುತಿಸಿ, ತಪ್ಪದೆ ಮತಿಯ ಕರುಣೀಸು. ತಪ್ಪದೆ ಮತಿಯ ಕರುಣೀಸೆಂದೆನು ತಲೆ, ಸತ್ಯ ಭಾಮೆಯರಕ್ಕಿ ತೊಳೆಸಿದರೆ. ತಪ್ಪದೆ ಮತಿಯ ಕರುಣೀಸೆಂದೆನು ತಲೆ, ಸತ್ಯ ಭಾಮೆಯರಕ್ಕಿ ತೊಳೆಸಿದರೆ. ಸೋ ಎನ್ನೀರೆ, ಸೋ ಎನ್ನೀರೆ. ಒಬ್ಬಳೆ ಹಿಡಿದಳೆ ವಜ್ರದ ಒನಕೆಯ ಮುದ್ರೆ ಉಂಗುರವೇ ಹೊಳೆವೂತ. ಒಬ್ಬಳೆ ಹಿಡಿದವಳೆ ವಜ್ರದ ಒನಕೆಯ ಮುದ್ರೆ ಉಂಗುರವೇ ಹೊಳೆವೂತ. ಮುದ್ರೆ ಉಂಗುರವೇ ಹೊಳೆವೂತ ರುಕುಮಿಣಿ, ಸತ್ಯ ಭಾಮೆಯರಕ್ಕಿ ತೊಳೆಸಿದರೆ. ಮುದ್ರೆ ಉಂಗುರವೇ ಹೊಳೆವೂತ ರುಕುಮಿಣಿ, ಸತ್ಯ ಭಾಮೆಯರಕ್ಕಿ ತೊಳೆಸಿದರೆ. ಸೋ ಎನ್ನೀರೆ, ಸೋ ಎನ್ನೀರೆ. ರತ್ನದೋಲೆಯ ನೀರೆ ಹಿರಿಯ ಸತ್ಯ ಭಾಮೆ ಇಕ್ಕಿದರು ಅಕ್ಕಿ ವರಳಿಗೆ. ರತ್ನದೋಲೆಯ ನೀಡೆ ಹಿರಿಯ ಸತ್ಯ ಭಾಮೆ ಇಕ್ಕಿದರು ಅಕ್ಕಿ ವರಳಿಗೆ. ಇಕ್ಕಿದರು ಅಕ್ಕಿ ವರಳಿಗೆಂದೆನು ತಲೆ, ಸತ್ಯ ಭಾಮೆಯರಕ್ಕಿ ತೊಳೆಸಿದರೆ. ಇಕ್ಕಿದರು ಅಕ್ಕಿ ವರಳಿಗೆಂದೆನು ತಲೆ, ಸತ್ಯ ಭಾಮೆಯರಕ್ಕಿ ತೊಳೆಸಿದರೆ. ಸೋ ಎನ್ನೀರೆ, ಸೋ ಎನ್ನೀರೆ. ಅಂಗನೆಯರು ಬಿಂಕದಿ ಬಿದು ಊರಿನ ಕೊಂಕಾದೆ ಇರುವ ವರನಾಮ ಅಂಗನೆಯರು ಬಿಂಕದಿ ಬಿದುರಿನ ಕೊಂಕಾದೆ ಇರುವ ವರನಾಮ ಕೊಂಕಾದೆ ಇರುವ ವರನಾಮ ತಕ್ಕೊಂಡು ಕೆಂಚೆಯರು ಅಕ್ಕಿ ತೊಳೆಸಿದರೆ ಕೊಂಕಾದೆ ಇರುವ ವರನಾಮ ತಕ್ಕೊಂಡು ಕೆಂಚೆಯರು ಅಕ್ಕಿ ತೊಳೆಸಿದರೆ ಸೋ ಸೋ ಸೋ ಎನ್ನೀರೇ ಸೋ ಸೋ ಸೋ ಎನ್ನೀರೇ ಸತ್ಯ ಶ್ರೀ ಗಣಪತಿಗೆ ಭಕ್ತಿಯಿಂದೆರಗುವೆ ತಪ್ಪದೆ ಮತಿಯ ಕರುಣೀಸು ಸತ್ಯ ಶ್ರೀ ಗಣಪತಿಗೆ ಭಕ್ತಿಯಿಂದೆರಗುವೆ ತಪ್ಪದೆ ಮತಿಯ ಕರುಣೀಸು ತಪ್ಪದೆ ಮತಿಯ ಕರುಣೀಸೆಂದೆನು ತಲೆ ಸತ್ಯ ಭಾಮೆಯರಕ್ಕಿ ತೊಳೆಸಿದರೆ ತಪ್ಪದೆ ಮತಿಯ ಕರುಣೀಸೆಂದೆನು ತಲೆ ಸತ್ಯ ಭಾಮೆಯರಕ್ಕಿ ತೊಳೆಸಿದರೆ ದಶಾವತಾರವನ್ನು ಬಿಂಬಿಸುವಂತ ಶ್ರೀಹರಿಯ ಕಲ್ಯಾಣದ ಹಾಡು. ಕಲ್ಯಾಣವೇ ದಶರಥ ಸುತರಾಮಗೆ ಕಲ್ಯಾಣವೇ ಜನನಿ ಜನಕರಿಗೆ ಕಲ್ಯಾಣವೇ ಮಂಗಲಕರಗೆ ಕಲ್ಯಾಣವೇ ದತ್ತಗತ ಸುತರಾಮಗೆ ಕಲ್ಯಾಣವೇ ಜಗ ಜನನಿ ಜನಕರಿಗೆ ಕಲ್ಯಾಣವೇ ಕಲ್ಯಾಣವೇ ಕಲ್ಯಾಣವೇ ಶುಭ ಕಲ್ಯಾಣವೇ ವೇದಹರನ ಸಂಭರಿಸಲು ಧರೆಯೋಳು ಮೋದರಿ ಮಾತ್ಯವತಾರ ಗೈದು ಛೇದಿಸಿ ಅಸುರರ ವೇದವ ತಂದಿಯ ಮಂಗವ ಮೂರ್ತಿಗೆ ಮಂಗಲಗೆ ವೇದಹರನ ಸಂಹರಿಸಲು ಧರೆಯೋಳು ಮೋದರಿ ಮಾತ್ಯವತಾರ ಗೈದು ಛೇದಿಸಿ ಅಸುರರ ವೇದವ ತಂದಿಯ ಮಾಧವ ಮೂರ್ತಿಗೆ ಮಂಗಲಗೆ ಕಲ್ಯಾಣವೇ ಶುಭ ಕಲ್ಯಾಣವೇ ಕಲ್ಯಾಣವೇ ಶುಭ ಕಲ್ಯಾಣವೇ ಶರದಿಯ ಮತಿಸಲು ದರೆಯದು ಕಂಪಿಸೆ ಅರಿತು ಹರಿಯು ಕೂರ್ಮನು ಎನಿಸಿ ಬರದಿ ಬೆನ್ನೋಳು ಪೊತ್ತು ಸೂರರನು ಕೊರೆದಿಯ ವರಮನೋಹರ ಧರಣಿ ಜೆಗೆ ಶರದಿಯ ಮತಿಸಲು ಧರೆಯದು ಕಂಪಿಸೆ ಅರಿತು ಹರಿಯು ಕೂರ್ಮನು ಎನಿಸಿ ಬರದಿ ಬೆನ್ನೋಳು ಪೊತ್ತು ಸೂರರನು ಕೊರೆದಿಯ ವರ ಮನೋಹರ ಧರಣಿ ಜೆಗೆ ಕಲ್ಯಾಣವೇ ಶುಭ ಕಲ್ಯಾಣವೇ ಕಲ್ಯಾಣವೇ ಶುಭ ಕಲ್ಯಾಣವೇ ವರಹ ರೂಪವ ಒಂದು ತಾನಂದದಿ ಮಂದಮತಿಯು ಅಸುರನ ಹರಿಸಿ ಬಂಧು ತಾಧರಣಿಯ ಭಕ್ತರ ವೃಂದವ ಚಂದದಿ ಪೊರೆದ ಮುಕುಂದನಿಗೆ ವರಾಹ ರೂಪವ ಒಂದು ತಾನಂದದಿ ಮಂದಮತಿಯು ಅಸುರನ ಹರಿಸಿ ತಂದು ತಾಧರಣಿಯ ಭಕ್ತರ ವೃಂದವ ಚಂದದಿ ಪೊರೆವ ಮುಕುಂದನಿಗೆ ಕಲ್ಯಾಣವೇ ಶುಭ ಕಲ್ಯಾಣವೇ ಶುಭ ಕಲ್ಯಾಣವೇ ತರಳ ಪ್ರಹ್ಲಾದನು ಹರಿ ಎಂದು ಮೊರೆ ಇಡೆ ನರಹರಿ ರೂಪವ ತಾಕಳೆದು ಪರಿಪರಿ ಪೀಡೆಯ ಕೊಡುತಿಹ ದುರುಳನ ಹರಸಿದ ಲಕ್ಷ್ಮಿ ನರಸಿಂಹನಿಗೆ ತರಳ ಪ್ರಹ್ಲಾದನು ಹರಿ ಎಂದು ಮೊರೆ ಇಡೆ ಪರಿಹರಿ ರೂಪವ ತಾತಳೆದು ಪರಿಪರಿ ಪೀಡೆಯ ಕೊಡುತಿಹ ದುರುಳನ ಹರಸಿದ ಲಕ್ಷ್ಮಿ ನರಸಿಂಹನಿಗೆ ಕಲ್ಯಾಣವೇ ಶುಭ ಕಲ್ಯಾಣವೇ ಶುಭ ಕಲ್ಯಾಣವೇ ವಾಮನ ರೂಪದಿ ಮಹಾಬಲಿಯೊಳು ಕಾಮಿಸಿ ಮೂರಡಿ ಧರಣಿಯನು ಪ್ರೇಮದಿದಾರೆಯ ನೆರೆಯಲು ಅವನ ಮೇಲ್ ಕಾಲಿಟ್ಟು ಪಾತಾಳ ಕಿಳಿಸಿದಗೆ ವಾಮನ ರೂಪದಿ ಮಹಾಬಲಿಯೊಳು ಕಾಮಿಸಿ ಮೂರಡಿ ಧರಣಿಯನು ಪ್ರೇಮದಿಧಾರೆಯ ನೆರೆಯಲು ಅವನ ಮೇಲ್ ಕಾಲಿಟ್ಟು ಪಾತಾಳ ಕಿಳಿಸಿದಗೆ ಕಲ್ಯಾಣವೇ ಶುಭ ಕಲ್ಯಾಣವೇ ಶುಭ ಕಲ್ಯಾಣವೇ ಪರಶುವ ಧರಿಸಿತ ಧರೆಯೋಳು ಚಲಿಸುತ್ತ ದುರುಳ ಕ್ಷತ್ರಿಯರನ್ನು ಸಂಹರಿಸಿ ಧರಣಿಯೊಳ್ತೇಜದಿ ಮೆರೆದ ಪರಾಕ್ರಮಿ ಪರಶುರಾಮ ಪರಮಾತ್ಮನಿಗೆ ಪರಶುವ ಧರಿಸಿತ ಧರೆಯೋಳು ಚಲಿಸುತ್ತ ದುರುಳ ಕ್ಷತ್ರಿಯರನ್ನು ಸಂಹರಿಸಿ ಧರಣಿಯೊಳ್ತೇಜದಿ ಮೆರೆದ ಪರಾಕ್ರಮಿ ಪರಶುರಾಮ ಪರಮಾತ್ಮನಿಗೆ ಕಲ್ಯಾಣವೇ ಶುಭ ಕಲ್ಯಾಣವೇ ಶುಭ ಕಲ್ಯಾಣವೇ ದಶರಥ ನೋಡುತ್ತ ಜನ್ಮವ ತಳೆಯುತ ಅಸಮ ಸಾಹಸಿ ಶಿವಧನವೇತ್ತಿ ಶಶಿಮುಖಿ ಸೀತೆಯ ಕುಶಲದಿ ವರಿಸಿದ ದಶ ಶಿರ ಹರ ರಾಮ ಜಾನಕಿಗೆ ದಶರಥ ನೋಡುತ್ತ ಜನ್ಮವ ತಳೆಯುತ ಅಸಮ ಸಾಹಸಿ ಶಿವಧನ ಸೇತಿ ಶಶಿಮುಖಿ ಸೀತೆಯ ಕುಶಲದಿ ವರಿಸಿದ ದಶ ಶಿರ ಹರ ರಾಮ ಜಾನಕಿಗೆ ಕಲ್ಯಾಣವೇ ಶುಭ ಕಲ್ಯಾಣವೇ ಶುಭ ಕಲ್ಯಾಣವೇ ಗೋಕುಲದಲ್ಲಿ ಹುಟ್ಟಿ ಗೋವುಗಳನೆ ಕಾದು ಗೋಪಿಕೆಯರ ಮನ ಒಲಿಸುತ್ತಲೀ ಗೋಪಾಲ ಕೃಷ್ಣನೆಂದೆನು ತಲಿ ವ್ಯಾಪಿಸಿ ಜಗದೊಳು ಮಹಿಮೆಂದೆನಿಸಿದಗೆ ಗೋಕುಲದಲ್ಲಿ ಹುಟ್ಟಿ ಗೋವುಗಳನೆ ಕಾದು ಗೋಪಿಕೆಯರ ಮನ ಒಲಿಸುತ್ತಲೀ ಗೋಪಾಲ ಕೃಷ್ಣನೆಂದೇನು ತಲಿ ವ್ಯಾಪಿಸಿ ಜಗದೊಳು ಮಹಿಮನೆಂದೆನಿಸಿದಗೆ ಕಲ್ಯಾಣವೇ ಶುಭ ಕಲ್ಯಾಣವೇ ಕಲ್ಯಾಣವೇ ಶುಭ ಕಲ್ಯಾಣವೇ ದಾನವ ತ್ರಿಪುರರ ಮಾನಿನಿಯರ ವ್ರತ ಹಾನಿಗೊಳಿಸಿ ಅಸುರರ ಹರಿಸಿ ಕಾಣಿಸಿ ಬೌದ್ಧಾವತಾರವ ಜಗದೊಳು ಜಾಣತನದಿ ಮೆರೆದಿರುವವಗೆ ದಾನವ ತ್ರಿಪುರರ ಮಾನಿನಿಯರ ವ್ರತ ಹಾನಿಗೊಳಿಸಿ ಅಸುರರ ಹರಿಸಿ ಕಾಣಿಸಿ ಬೌದ್ಧಾವತಾರವ ಜಗದೊಳು ಜಾಣತನದಿ ಮೆರೆದಿರುವವಗೆ ಕಲ್ಯಾಣವೇ ಶುಭ ಕಲ್ಯಾಣವೇ ಕಲ್ಯಾಣವೇ ಶುಭ ಕಲ್ಯಾಣವೇ ಕುಲಕರ್ಮಗಳನ್ನು ಕೆಡಿಸುತ್ತ ಬಿಡಿಸುತ್ತ ಚಲದಿ ತನ್ನಯ ವಾಸ ಕಳೆ ಕಲ್ಕ್ಯಾವತಾರದಿ ಇಳೆಯೋಳು ನಲಿದಿಹ ಚಲುವ ಶ್ರೀಕೃಷ್ಣ ರುಕುಮಿಣಿಗೆ ಕುಲಕರ್ಮಗಳನ್ನು ಕೆಡಿಸುತ್ತ ಬಿಡಿಸುತ್ತ ಚಲದಿ ತನ್ನಯ ವಾಸ ಕಳೆ ಕಲ್ಕ್ಯಾವತಾರದಿ ಇಳೆಯೋಳು ನಲಿದಿಹ ಚಲುವ ಶ್ರೀಕೃಷ್ಣ ರುಕುಮಿಣಿಗೆ ಕಲ್ಯಾಣವೇ ಶುಭ ಕಲ್ಯಾಣವೇ ಕಲ್ಯಾಣವೇ ಶುಭ ಕಲ್ಯಾಣವೇ ಕಲ್ಯಾಣವೇ ದಶರಥ ಸುತರಾಮಗೆ ಕಲ್ಯಾಣವೇ ಜಗ ಜನನಿ ಜನಕರಿಗೆ ಕಲ್ಯಾಣವೇ ಮಂಗಲಕರಗೆ ಕಲ್ಯಾಣವೇ ಶುಭ ಕಲ್ಯಾಣವೇ ಕಲ್ಯಾಣವೇ ಶುಭ ಕಲ್ಯಾಣವೇ ಕಲ್ಯಾಣವೇ ಶುಭ ಕಲ್ಯಾಣವೇ ತಾಯಿ ಮಗಳಿಗೆ ಬುದ್ಧಿ ಹೇಳಿದ್ದು ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು ಉಡುಗೆ ತೊಡುಗೆಗಳೆಲ್ಲ ದೇಹ ಶೃಂಗಾರ ಉಡುಗೆ ತೊಡುಗೆಗಳೆಲ್ಲ ದೇಹ ಶೃಂಗಾರ ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು ಉಡುಗೆ ತೊಡುಗೆಗಳೆಲ್ಲ ದೇಹ ಶೃಂಗಾರ ಉಡುಗೆ ತೊಡುಗೆಗಳೆಲ್ಲ ದೇಹ ಶೃಂಗಾರ ಸುಳ್ಳ ನುಡಿಯಲು ಬೇಡ ಕಳ್ಳನೆನಿಸಲು ಬೇಡ ಸುಳ್ಳ ನುಡಿಯಲು ಬೇಡ ಕಳ್ಳನೆನಿಸಲು ಬೇಡ ಒಳ್ಳೆತನ ಬಿಡಬೇಡ ಯಾರಲ್ಲೂ ಹಾಗೆ ಬೇಡ ಒಳ್ಳೆತನ ಬಿಡಬೇಡ ಯಾರಲ್ಲೂ ಹಾಗೆ ಬೇಡ ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು ಪೊರೆದಂತ ತಾಯ್ತಂದೆ ಮನವನೋಯಿಸ ಬೇಡ ಪೊರೆದಂತ ತಾಯ್ ತಂದೆ ಮನವ ನೋಯಿಸಬೇಡ ನರ ಜನ್ಮ ಸಾರ್ಥಕದ ಚಿಂತೆಯನು ಬಿಡಬೇಡ ನರ ಜನ್ಮ ಸಾರ್ಥಕದ ಚಿಂತೆಯನು ಬಿಡಬೇಡ ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು ಸತ್ಯ ಧರ್ಮಗಳೆಂಬ ದೃಷ್ಟಿ ಕಣ್ಣೊಳಗಿರಿಸಿ ಸತ್ಯ ಧರ್ಮಗಳೆಂಬ ದೃಷ್ಟಿ ಕಣ್ಣೊಳಗಿರಿಸಿ ಉತ್ತಮರ ಉಪದೇಶ ವಾಣಿ ಕಿವಿಯೊಳಗಿರಲಿ ಉತ್ತಮರ ಉಪದೇಶ ವಾಣಿ ಕಿವಿಯೊಳಗಿರಲಿ ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು ಬಲ್ಲವನು ನಾನೆಂಬ ಹೆಮ್ಮೆಯಂದಿಗೂ ಬೇಡ ಬಲ್ಲವನು ನಾನೆಂಬ ಹೆಮ್ಮೆಯಂದಿಗೂ ಬೇಡ ಮಲ್ಲಿಗೆಯ ಹೂವಾಗು ಮಾಮರದ ಫಲವಾಗು ಮಲ್ಲಿಗೆಯ ಹೂವಾಗು ಮಾಮರದ ಫಲವಾಗು ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು ಚಿತ್ತದೊಳು ಸುವಿಚಾರ ಎಂದು ಮೂಡುತ್ತಲಿರಲಿ ಚಿತ್ತದೊಳು ಸುವಿಚಾರ ಎಂದು ಮೂಡುತ್ತಲಿರಲಿ ಜ್ಞಾನ ಜ್ಯೋತಿಯ ಬೆಳಕು ದಾರಿ ತೋರುತ್ತಲಿರಲಿ ಜ್ಞಾನ ಜ್ಯೋತಿಯ ಬೆಳಕು ದಾರಿ ತೋರುತ್ತಲಿರಲಿ ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು ಉಡುಗೆ ತೊಡುಗೆಗಳೆಲ್ಲ ದೇಹ ಶೃಂಗಾರ ಉಡುಗೆ ತೊಡುಗೆಗಳೆಲ್ಲ ದೇಹ ಶೃಂಗಾರ ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು ಉಡುಗೆ ತೊಡುಗೆಗಳೆಲ್ಲ ದೇಹ ಶೃಂಗಾರ. ಸೊಸೆಯನ್ನು ಮನೆ ತುಂಬಿಸಿಕೊಂಡದ್ದು. ಬಲಗಾಲ ಮುಂದಿಟ್ಟು ಬಾಗುತ್ತ ಬಾರಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳಮ್ಮ ಬಲಗಾಲ ಮುಂದಿಟ್ಟು ಬಾಗುತ್ತ ಬಾರಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳಮ್ಮ ಹೆತ್ತವರು ಹೋತ್ತವರು ಬಹು ದೂರ ತವರವರು ಹೆತ್ತವರು ಹೋತ್ತವರು ಬಹು ದೂರ ತವರವರು ಕೈ ಹಿಡಿದು ತಂದವರ ಜೊತೆಯಲ್ಲಿ ಬಾಳು ಕೈ ಹಿಡಿದು ತಂದವರ ಜೊತೆ ಜೊತೆಯಲ್ಲಿ ಬಾಳು ಬಲಗಾಲ ಮುಂದಿಟ್ಟು ಬಾಗುತ್ತ ಬಾರಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳಮ್ಮ ಹೇ ತಮ್ಮ ದೂರಾಗಿ ಅತ್ಯಮ್ಮ ತಾಯಾಗಿ ಹೇ ತಮ್ಮ ದೂರಾಗಿ ಅತ್ಯಮ್ಮ ತಾಯಾಗಿ ಹೇ ತವಳು ಹುಡಿಯ ತುಂಬುವಳು ನಿನಗಮ್ಮ ಹೇ ತವಳು ಹುಡಿಯ ತುಂಬುವಳು ನಿನಗಮ್ಮ ಬಲಗಾಲ ಮುಂದಿಟ್ಟು ಬಾಗುತ್ತ ಬಾರಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳಮ್ಮ ಬೆಟ್ಟದ ಬುಡದಲ್ಲಿ ಹುಟ್ಟಿರುವ ನದಿ ತಾನು ಬೆಟ್ಟದ ಬುಡದಲ್ಲಿ ಹುಟ್ಟಿರುವ ನದಿ ತಾನು ಹುಟ್ಟೂರು ಮರೆತಂತೆ ಕೋಟಲ್ಲೇ ಬಾಳು ಹುಟ್ಟೂರು ಮರೆತಂತೆ ಕೋಟಲ್ಲೇ ಬಾಳು ಬಲಗಾಲ ಮುಂದಿಟ್ಟು ಬಾಗುತ್ತ ಬಾರಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳಮ್ಮ ಹೆಣ್ಣಿನ ಬಾಳುವೆಯು ಕಣ್ಣೀರ ಕಾಲುವೆಯು ಹೆಣ್ಣಿನ ಬಾಳುವೆಯು ಕಣ್ಣೀರ ಕಾಲುವೆಯು ಕಣ್ಣೀರ ತಡೆಯುತ್ತ ಬಾರಮ್ಮ ಒಳಗೆ ಕಣ್ಣೀರ ತಡೆಯುತ್ತ ಬಾರಮ್ಮ ಒಳಗೆ ಬಲಗಾಲ ಮುಂದಿಟ್ಟು ಬಾಗುತ್ತ ಬಾರಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳಮ್ಮ ಕೈಲಾಸಪುರದಲ್ಲಿ ಪಾರ್ವತಿ ಪರಶಿವರು ಕೈಲಾಸಪುರದಲ್ಲಿ ಪಾರ್ವತಿ ಪರಶಿವರು ಇರುವಂತೆ ನೀನಿಲ್ಲಿ ಸುಖದಲ್ಲಿ ಬಾಳು ಇರುವಂತೆ ನೀನಿಲ್ಲಿ ಸುಖದಲ್ಲಿ ಬಾಳು ಬಲಗಾಲ ಮುಂದಿಟ್ಟು ಬಾಗುತ್ತ ಬಾರಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳಮ್ಮ ಬಾಗಿಲಿಗೆ ಕೈ ಮುಗಿದು ಬಹುಕಾಲ ಬಾಳಮ್ಮ ಇದುವರೆಗೂ ಯಲ್ಲಾಪುರ ತಾಲೂಕಿನ ಬಾರೆ ಮಳವಳ್ಳಿಯ ಭಾಗೀರಥಿ ಶ್ರೀಧರ್ ಭಟ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಭಾಗವಹಿಸಿದವರು ಸುಲೋಚನಾ ಲಕ್ಷ್ಮೀನಾರಾಯಣ್ ಭಟ್, ಸೀತಾ ಸದಾನಂದ್ ಭಟ್, ನಾಗವೇಣಿ ಸುಬ್ರಹ್ಮಣ್ಯ ದೋಗ್ಲೆ ಮತ್ತು ವೀಣಾ ವಿಶ್ವೇಶ್ವರ್ ಭಟ್. ಇದೀಗ ಕೃಷಿ ಮಾಹಿತಿ. ಕರಿಮೆಣಸಿನ ಕೆಲವೊಂದು ತಳಿಗಳ ಬಗ್ಗೆ ಇವತ್ತು ನಾವು ಪರಿಚಯ ಮಾಡಿಕೊಳ್ಳೋಣ. ಕರಿಮೆಣಸಿನಲ್ಲಿ ಬೆಳೆಯಲಾಗ್ತಾ ಇರುವಂತಹ ಹೆಚ್ಚಿನ ತಳಿಗಳು ದ್ವಿಲಿಂಗಗಳಾಗಿರ್ತವೆ. ಅಂದ್ರೆ ಒಂದೇ ಹೂಗೊಂಚಲಿನಲ್ಲಿ ಗಂಡು ಮತ್ತು ಹೆಣ್ಣು ಹೂಗಳು ಇರ್ತವೆ. ಆದರೆ ಕೆಲವೊಂದು ಹೂವು ಹಾಗೂ ಗೊಂಚಲುಗಳು ಬರೀ ಹೆಣ್ಣು ಅಥವಾ ಬರೀ ಗಂಡು ಹೂವುಗಳನ್ನು ಹೊಂದಿರ್ತವೆ. ನಮ್ಮ ದೇಶದಲ್ಲಿ ಸುಮಾರು 75 ಹೆಚ್ಚು ವಿವಿಧ ಕಾಳುಮೆಣಸಿನ ತಳಿಗಳನ್ನು ಬೆಳೆಯಲಾಗ್ತಾ ಇದೆ. ಕೇರಳದಲ್ಲಿ ಕರಿಮುಂಡ ಹೆಚ್ಚು ಜನಪ್ರಿಯವಾಗಿರುವಂತಹ ತಳಿ. ಇತರ ಮುಖ್ಯ ಸಾಂಪ್ರದಾಯಿಕ ತಳಿಗಳು ಅಂತಂದರೆ ಕೊಟ್ಟನಾಡನ್, ದಕ್ಷಿಣ ಕೇರಳದಲ್ಲಿ ಇದು ಹೆಚ್ಚು ಪ್ರಚಲಿತದಲ್ಲಿದೆ, ನಾರಾಯಕೋಡಿ ಮಧ್ಯ ಕೇರಳದಲ್ಲಿ, ಇಂಪೀರಿಯನ್ ವಯನಾಡು ಪ್ರದೇಶದಲ್ಲಿ, ನೀಲಮುಂಡಿ